ಆತ್ಮೀಯ ಶ್ರೋತೃ ಬಾಂಧವರೇ, ಗಮನಿಸಿ, ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಸಾರವಾಗುತ್ತಿರುವ ಸರಣಿ ಕಾರ್ಯಕ್ರಮ ಹೋರಾಟದ ಹೆಜ್ಜೆಗಳು ಇನ್ನು ಮುಂದೆ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಮೂಡಿ ಬರಲಿದೆ. ಈ ಬದಲಾವಣೆಯನ್ನು ದಯವಿಟ್ಟು ಗಮನಿಸಿ. इंडिया जब जोर लगाएगा, टीवी हारेगा, देश जीतेगा. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. ಸೌಂದರ್ಯ ಪ್ರಿಯರಿಗೆ ವರದಾನವಾಗಿದ ಡಾಕ್ಟರ್ ಆಮ್ಲೆ ಅವರ ಶಿಲ್ಪಕಾಯ ಹಾಸ್ಪಿಟಲ್. ಕಣ್ಣಿನ ರೆಪ್ಪೆಗಳು, ಹುಬ್ಬಳು, ಕೆನ್ನೆಗಳು ಮತ್ತು ಗಲ್ಲದ ಸೌಂದರ್ಯವನ್ನು ಹೆಚ್ಚಿಸಲು ಮೂಗಿನ ಕಾಸ್ಮೆಟಿಕ್ ಸರ್ಜರಿ ಜೊತೆಗೆ ವಿಶೇಷ ಚಿಕಿತ್ಸೆಗಳನ್ನು ಒಳಗೊಂಡಿರುವುದೇ. ತುಟಿಗಳ ದಪ್ಪವನ್ನು ಹೊರತುಪಡಿಸಿ ಹೆಚ್ಚು ಅಥವಾ ಕಡಿಮೆ ಮಾಡಲು, ಕೆನ್ನೆ ಡಿಂಪಲ್ ಮಾಡಲು ಬೇರೆ ಚಿಕಿತ್ಸೆ, ಮೇಲೆ ಭಾಗದ ದೇಹದ ವಿಶೇಷ ಚಿಕಿತ್ಸಾ ವಿಧಾನಗಳು, ತೆಳದೇಹದ ಆಕಾರವನ್ನು ಕಡಿಮೆ ಮಾಡಲು, ಅದು ಸೋಲಾಪುರದಲ್ಲಿ ಪ್ರಥಮ ಬಾರಿಗೆ. ಶಿಲ್ಪಕಾಯ ಹಾಸ್ಪಿಟಲ್, ಅವಂತಿನಗರ್, ಹಳೆ ಪುಣಾನಾಕ ಹತ್ತಿರ, ಸೋಲಾಪುರ್. ಮೊಬೈಲ್ 9175194468. ರೈತರ ಕಲ್ಯಾಣ ಸಚಿವಾಲಯವು ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ 2022 ಏಪ್ರಿಲ್ 25 30 ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ ಅಭಿಯಾನವನ್ನು ಸರ್ಕಾರದ ವಿವಿಧ ಸಚಿವಾಲಯಗಳು ಇಲಾಖೆಗಳ ಸಹಯೋಗದೊಂದಿಗೆ ಕಿಸಾನ್ ಮೇಳ 2022 ಆಚರಿಸಲು ಕರೆ ನೀಡಲಾಗಿದ್ದು, ಈ ನಿಮಿತ್ತ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಹಾಗೂ ಆತ್ಮಯೋಜನೆ ಕೃಷಿ ಇಲಾಖೆ ವಿಜಯಪುರ ಇವರ ಸಹಭಾಗಿತ್ವದಲ್ಲಿ ದಿನಾಂಕ 26 ಏಪ್ರಿಲ್ 2022 ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಆಚರಿಸಲಾಯಿತು. ನೈಸರ್ಗಿಕ ಕೃಷಿ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ವಿವಿಧ ಮಳಿಗೆಗಳ ಮೂಲಕ ವಸ್ತು ಪ್ರದರ್ಶನ ಏರ್ಪಡಿಸಿ ರೈತರಿಗೆ ಸಮಗ್ರ ಮಾಹಿತಿ ಒದಗಿಸುವುದು, ಅಲ್ಲದೆ ವಿಜ್ಞಾನಿ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳ ಮೂಲಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳನ್ನು, ಆಧುನಿಕ ಬೇಸಾಯ ಕ್ರಮಗಳನ್ನು, ಕೃಷಿಯಲ್ಲಿ ಯಾಂತ್ರೀಕರಣದ ಬಗ್ಗೆ, ಹವಾಮಾನ ಆಧಾರಿತ ಕೃಷಿ ಮತ್ತು ಕೃಷಿಯಲ್ಲಿ ಮೊಬೈಲ್ ಆ್ಯಪ್ ಬಳಕೆ ಇತ್ಯಾದಿ ವಿಷಯಗಳ ಬಗ್ಗೆ ರೈತರೊಂದಿಗೆ ಸಂವಾದ ಹಾಗೂ ವಿಷಯ ಮಂಡನೆ ಮೂಲಕ ಕೃಷಿ ಮಾಹಿತಿಯನ್ನು ಒದಗಿಸುವಂತಹ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಲಾಯಿತು. ಹಾಗೂ ಸಿರಿಧಾನ್ಯ ಎಣ್ಣೆಕಾಳು ಬೆಳೆಗಳ ಸುಧಾರಿತ ತಂತ್ರಜ್ಞಾನಗಳು ಮತ್ತು ಜೈವಿಕ ಬಲವರ್ಧಿತ ಬೆಳೆಗಳ ಬಗ್ಗೆ ತಾಂತ್ರಿಕ ಮಾಹಿತಿ ನೀಡುವುದು, ಈ ಒಂದು ಎಲ್ಲವನ್ನು ಒಳಗೊಂಡಂತೆ ಇವತ್ತು ಒಂದು ಸುಮಾರು 12 ವಿವಿಧ ಮಳಿಗೆಗಳನ್ನು ಹಾಕಿ ಬಂದಂಥ ರೈತರಿಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ಇವತ್ತಿನ ದಿವಸ ಮಾಡಲಾಯಿತು. ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದಂಥ ಪಿ ಮಲ್ಲೇಶ್ ಅವರು ಉದ್ಘಾಟಿಸಿದರು. ಇವರು ಮುಂದುವರೆದು ಮಾತನಾಡ್ತಾ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ವಿವಿಧ ಮಳಿಗೆಗಳ ಮೂಲಕ ವಸ್ತು ಪ್ರದರ್ಶನ ಏರ್ಪಡಿಸಿ ರೈತರಿಗೆ ಸಮಗ್ರ ಮಾಹಿತಿ ಒದಗಿಸುವಂಥ ನಿಟ್ಟಿನೊಳಗೆ ಈ ಒಂದು ಕಿಸಾನ್ ಮೇಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿ ಬಂದಂಥ ರೈತ ಬಾಂಧವರೆಲ್ಲರೂ ಕೂಡ ಇಲ್ಲಿ ಇರತಕ್ಕಂಥ ವಿಜ್ಞಾನಿಗಳಿಂದ, ಮಳಿಗೆಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಈ ನಿರಂತರವಾಗಿ ತಾವು ಕೃಷಿಯಲ್ಲಿ ಅತ್ಯುತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಬೇಕು ಮತ್ತು ನಿರಂತರವಾಗಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು, ಕೃಷಿ ಮಹಾವಿದ್ಯಾಲಯದ ವಿಜ್ಞಾನಿಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರಾದೇಶಿಕ ಕೃಷಿ ಸಂಶೋಧನೆ ಕೇಂದ್ರಗಳ ವಿಜ್ಞಾನಿಗಳೊಂದಿಗೆ ನಿರಂತರವಾದಂಥ ಒಂದು ಸಂಪರ್ಕವನ್ನು ಹೊಂದಬೇಕು. ನೀವು ಎಲ್ಲರೂ ಕೂಡ ವಿಜ್ಞಾನಿಯಂತೆ ವಿಚಾರವನ್ನು ಒಳಗೊಂಡು, ವ್ಯಾಪಾರಿಯಂತೆ ವ್ಯವಹಾರ ಮನೋಭಾವವನ್ನು ಒಳಗೊಂಡು ನಿಮ್ಮ ಒಂದು ಕೃಷಿಯಲ್ಲಿ ಆರ್ಥಿಕ ಸಬಲತೆಯನ್ನು ಸಾಧಿಸಬೇಕು ಅಂತಲೂ ಕೂಡ ಅವರು ಕರೆ ನೀಡಿದರು. ಸೊ ಇನ್ನು ಕೃಷಿ ಮಹಾವಿದ್ಯಾಲಯದ ಡೀನ್ರಾದಂಥ ಡಾಕ್ಟರ್ ಎಸ್ ಬಿ ಕಲಗಟ್ಟಿ ಅವರು ಮತ್ತು ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಸಜ್ಜನ್ರವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜ್ಞಾನಿ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಬೆಳೆ ಉತ್ಪಾದನಾ ತಂತ್ರಜ್ಞಾನಗಳನ್ನು, ಆಧುನಿಕ ಬೇಸಾಯ ಕ್ರಮಗಳನ್ನು ಕೃಷಿಯಲ್ಲಿ ಅಳವಡಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತ ಕರೆ ನೀಡಿದರು. ಇನ್ನು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಎಸ್ ಸುಭಾ ಅವರು ಮಾತನಾಡ್ತಾ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಲ್ಲಿರ್ತಕ್ಕಂಥ ಎಲ್ಲ, ಇಡೀ ದೇಶಾದ್ಯಂತ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಕಿಸಾನ್ ಮೇಳವನ್ನು ಏರ್ಪಡಿಸುವುದರ ಮೂಲಕವಾಗಿ ರೈತರಿಗೆ ಕೃಷಿ ತಂತ್ರಜ್ಞಾನವನ್ನು ಅವರಿಗೆ ಮುಟ್ಟಿಸುವಂಥ ನಿಟ್ಟಿನೊಳಗೆ ಸಕಲ ರೀತಿಯ ಪ್ರಯತ್ನವನ್ನು ಮಾಡಲಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಎಲ್ಲ ರೀತಿಯಿಂದ ಸದ್ದಾಗಿದೆ. ಮಳಿಗೆಗಳನ್ನು ಹಾಕಿ ಪ್ರದರ್ಶನ ಏರ್ಪಡಿಸಲಾಗಿದೆ ಮತ್ತು ವಿವಿಧ ಸಮಿತಿಗಳ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಮತ್ತು ರೈತರು ಇವತ್ತಿನ ದಿವಸ ಹವಾಮಾನ ಆಧಾರಿತ ಕೃಷಿಯತ್ತ ಹೆಚ್ಚಿನ ಒಂದು ಗಮನ ಹರಿಸುವುದು ಬಹಳಷ್ಟು ಪ್ರಮುಖವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರ ಇರುವುದೇ ರೈತರ ಏಳಿಗೆ ಮತ್ತು ಅಭ್ಯುದಯಕ್ಕಾಗಿ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕೃಷಿ ಸಮಸ್ಯೆಗಳನ್ನು ರೈತ ಬಾಂಧವರು ಅರಿತುಕೊಂಡು ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳಿಂದ ಸೂಕ್ತ ಸಲಹೆಯನ್ನು ಪಡೆದುಕೊಂಡು ಮಾರ್ಗದರ್ಶನವನ್ನು ಪಡೆದುಕೊಂಡು ಹೋಗಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಸದಾ ತಮ್ಮ ಕಾರ್ಯದಲ್ಲಿ ತೊಡಗಿರ್ತದೆ. ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಯ ಭಾಷಣವನ್ನು, ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹ ವಿಸ್ತರಣಾ ನಿರ್ದೇಶಕರಂತಹ ಡಾಕ್ಟರ್ ಆರ್ ಬಿ ಬೆಳ್ಳಿ ಅವರು ಇಂದಿನ ಕೃಷಿಯಲ್ಲಿ ರೈತರು ವಿವಿಧ ಕೃಷಿ ವಸ್ತು ಪ್ರದರ್ಶನಗಳಲ್ಲಿ ಅಳವಡಿಸಿದ ಆಧುನಿಕ ತಾಂತ್ರಿಕತೆಗಳನ್ನು ಸೂಕ್ತವಾಗಿ ಪರಿಶೀಲಿಸಿ ಹೆಚ್ಚಿನ ಆದಾಯ ಪಡೆಯುವುದು ಅವಶ್ಯವಾಗಿದೆ ಎಂದರು. ಯಾಕೆಂತಂದರೆ ಪ್ರಧಾನಮಂತ್ರಿಗಳು ಇದೇ 2022 ಇಸವಿಯಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯೊಳಗೆ ಇರತಕ್ಕಂಥ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರವಾಗಿ ಕಳೆದ 5 ವರ್ಷದಿಂದ ನಿರಂತರವಾಗಿ ಆಯ್ದ ಹಳ್ಳಿಗಳಲ್ಲಿ ವಿವಿಧ ತಂತ್ರಜ್ಞಾನ ಮತ್ತು ಪೂರಕ ಸಲಕರಣೆಗಳನ್ನು, ಪರಿಕರಗಳನ್ನು ವಿತರಣೆ ಮಾಡುವುದರ ಮೂಲಕವಾಗಿ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡು ರೈತರು ತಾವು ಬೆಳೀತಕ್ಕಂಥ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಿ ಹೆಚ್ಚಿನ ಇಳುವರಿ ಪಡೆತಕ್ಕಂತಹ ತಳಿಗಳಾಗಲಿ ಮತ್ತು ಆಧುನಿಕ ಕೃಷಿ ಪದ್ಧತಿಗಳಾಗಲಿ, ಬೇಸಾಯ ತಾಂತ್ರಿಕತೆಗಳಾಗಲಿ, ತರಬೇತಿಗಳಾಗಲಿ, ಕ್ಷೇತ್ರೋತ್ಸವಗಳ ಮೂಲಕವಾಗಿ ಆಗಲಿ ಹಮ್ಮಿಕೊಂಡು ಆ ಒಂದು ಭಾಗದಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಯಲ್ಲಿ ಮಾರ್ಪಾಡನ್ನು ಮಾಡಿ ಆದಾಯವನ್ನು ದ್ವಿಗುಣಗೊಳಿಸುವಂಥ ನಿಟ್ಟಿನಲ್ಲಿ ಒಂದು 5 ವರ್ಷ ಕೆಲಸವನ್ನು ಮಾಡಿ ಅದರ ಪ್ರಾಯೋಗಿಕ ಫಲಿತಾಂಶಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸಿದ್ದಾಗಿದೆ. ಸೊ ಆ ಒಂದು ಹಿನ್ನೆಲೆಯೊಳಗೆ ರೈತರು ಅದರ ಫಲಿತಾಂಶಗಳನ್ನು ವಿಶ್ಲೇಷಣೆ ಮಾಡಿ ಮುಂಬರುವ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರ ಅಭ್ಯುದಯ, ರೈತರ ಏಳಿಗೆ ಮಾಡುವಂಥ ನಿಟ್ಟಿನೊಳಗೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿದೆ. ಈ ಹಿನ್ನೆಲೆಯೊಳಗೆ ಇವತ್ತಿನ ಮೇಳ ಅತಿ ಸಹಕಾರಿಯಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಈ ಉದ್ಘಾಟನೆ ನಂತರ ನಡೆದಂತಹ ಒಂದು ತಾಂತ್ರಿಕ ಗೋಷ್ಠಿಯಲ್ಲಿ ಆತ್ಮ ಉಪನಿರ್ದೇಶಕ ಡಾಕ್ಟರ್ ಎಂ ಬಿ ಪಟ್ಟಣಶೆಟ್ಟಿ ಮಾತನಾಡಿ, ಪ್ರಾಚೀನ ಕಾಲದಲ್ಲಿಯೂ ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳು ಬಹಳ ಮಹತ್ವವಾದಂಥ ಪಾತ್ರ ವಹಿಸಿದ್ದಾವೆ. ಸಿರಿಧಾನ್ಯಗಳು ಯಾವುದೇ ಹವಾಮಾನ ಮತ್ತು ಮಣ್ಣಿನಲ್ಲಿ ಬೆಳೆಯುವಂತಾಗಿವೆ ಮತ್ತು ಇವು ಹೆಚ್ಚುತ್ತಿರುವ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿವೆ. ರೈತರು ಸಿರಿಧಾನ್ಯಗಳನ್ನು ಕೇವಲ ವಾಣಿಜ್ಯ ದೃಷ್ಟಿಯಿಂದ ಬೆಳೆಯದೆ ಪರಿಸರದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಮತ್ತು ವೈಯಕ್ತಿಕ ಲಾಭದ ದೃಷ್ಟಿಯಿಂದನೂ ಕೂಡ ಸಿರಿಧಾನ್ಯಗಳ ಬೇಸಾಯ ಮತ್ತು ಸೇವನೆ ಮಾಡುವುದು ಒಳ್ಳೆಯದಂತ ಹೇಳಿದರು. ಇನ್ನು ಉಪಕಸವಾಗಿ ಮೀನುಗಾರಿಕೆ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಗೋಷ್ಠಿಯಲ್ಲಿ ಮೀನುಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ವಿಜಯಕುಮಾರ್ ಅವರು ಮಾತನಾಡಿದರು. ಮತ್ತು ಇವತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆಯಡಿ ಹೊಂಡಗಳನ್ನು ನಿರ್ಮಿಸಿದ್ದಾರೆ ಮತ್ತು ಅದೇ ರೀತಿಯಾಗಿ ಕಮ್ಯುನಿಟಿಯಾಗಿ ಟ್ಯಾಂಕ್ಗಳನ್ನು ಮಾಡಿಕೊಂಡಿದ್ದಾರೆ. ವೈಯಕ್ತಿಕವಾಗಿಯೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಬಹಳಷ್ಟು ಜನ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ನೀರನ್ನು ಸಂಗ್ರಹಣೆ ಮಾಡಿ ಬೇಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿನೇ ರೈತರು ಒಂದು ಮೀನುಗಾರಿಕೆ ಉದ್ಯೋಗವನ್ನು ಕೈಕೊಂಡು, ಉಪಕಸವನ್ನು ಕೈಕೊಂಡು ಅವರು ಸುಸ್ಥಿರವಾದಂಥ ಕೃಷಿಯತ್ತ ಸಾಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಅತಿ ವಿವರವಾಗಿ ಅವರು ಮಾತನಾಡಿದರು. ಇನ್ನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಪ್ರೇಮ ಪಾಟೀಲ್ರವರು, ಡಾಕ್ಟರ್ ವಿವೇಕ್ ದೇವರನವರಿಗೆ ಅವರು, ಡಾಕ್ಟರ್ ಬಿ ಸಿ ಕೊಲ್ಲಾರ್ರವರು, ಶ್ರೀಶೈಲ್ ರಾಠೋಡ್ರವರು ಮತ್ತು ಮಲ್ಲಪ್ಪ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಶಿವಲಿಂಗಪ್ಪ ಹುಟ್ಕರ್ ವಿಜ್ಞಾನಿಗಳು ನಿರೂಪಿಸಿದರು. ಇವತ್ತಿನ ಈ ಒಂದು ಕಿಸಾನ್ ಮೇಳ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 300-400 ಜನ ರೈತರು ವಸ್ತು ಪ್ರದರ್ಶನ ಮಳಿಗೆಯನ್ನು ವೀಕ್ಷಿಸಿದರು ಹಾಗೂ ವಿವಿಧ ಕೃಷಿ ತಾಂತ್ರಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಆ ಒಂದು ಹಿನ್ನೆಲೆಯೊಳಗೆ ಇವತ್ತು ಆಜಾದಿ ಕಾ ಅಮೃತ ಮಹೋತ್ಸವದ ಅಡಿಯಲ್ಲಿ ರೈತರ ಸಹಭಾಗಿತ್ವ ಮತ್ತು ನಮ್ಮ ಆದ್ಯತೆ ಅಭಿಯಾನವನ್ನು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಆತ್ಮಯೋಜನೆ ಕೃಷಿ ಇಲಾಖೆ ವಿಜಯಪುರ ಇವರು ಅತಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಬಹುದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂತೋಷ್ ಹಿಂದೆ ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಿಂದ ನೇರವಾಗಿ ಸಂಪರ್ಕವನ್ನು ಮಾಡ್ತಾ ಇದ್ದೀನಿ. ಇಂದು ICAR ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಮತ್ತು ಕೃಷಿ ಇಲಾಖೆ ಇಂಡಿ ಇವರ ಸಹಯೋಗದೊಂದಿಗೆ ಸ್ವಾತಂತ್ರ್ಯ 75ನೇ ವರ್ಷದ ಅಂಗವಾಗಿ ಕೇಂದ್ರ ಸರ್ಕಾರದ ಅಭಿಯಾನದ ರೈತರ ಸಹಭಾಗಿತ್ವ ನಮ್ಮ ಪ್ರಥಮ ಆದ್ಯತೆ ಅಥವಾ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ಇದು ಒಂದು ಕೇಂದ್ರ ಸರ್ಕಾರದ ಒಂದು ಅಭಿಯಾನ ಆಗಿತ್ತು. ಈ ಒಂದು ಅಭಿಯಾನ 25/4/2022 3/4/2022 ನಡೆಯಲಿದೆ. ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗುವುದು. 26/4/2022 ದೇಶದ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕಿಸಾನ್ ಮೇಳವನ್ನು ಆಚರಣೆ ಮಾಡಲು ಕೇಂದ್ರ ಸರ್ಕಾರ ಆದೇಶ ನೀಡಿತ್ತು. ಅದರಂತೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲೂ ಸಹ ಒಂದು ಕಿಸಾನ್ ಮೇಳವನ್ನು ಆಚರಣೆ ಮಾಡಲಾಗಿದೆ. ಈ ಒಂದು ಕಿಸಾನ್ ಮೇಳವನ್ನು ಆಚರಣೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲಾ ರೈತರಿಗೆ ಸಾವಯವ ಕೃಷಿ ಜೊತೆಯಲ್ಲಿ ನೈಸರ್ಗಿಕ ಕೃಷಿ ಜೊತೆಯಲ್ಲಿ ಸಿರಿಧಾನ್ಯಗಳ ಮಹತ್ವ, ಅದರದ್ದು ಮೌಲ್ಯವರ್ಧನೆ ಮಾಡೋದು ಮತ್ತು ಅದನ್ನ ಹೆಚ್ಚಿನ ಆದಾಯವನ್ನು ಗಳಿಸುವುದರ ಬಗ್ಗೆ ಒಂದು ಉದ್ದೇಶವಾಗಿತ್ತು. ಹಾಗೂ ಇದರ ಪ್ರಯೋಜನ ಕೂಡ ಬೇರೆ ರೈತರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಕಿಸಾನ್ ಮೇಳನವನ್ನು ಆಚರಣೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಡಾಕ್ಟರ್ ಸಂತೋಷ್ ಹಿಂದೆ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಇವರು ಸ್ವಾಗತಿಸಿದರು. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಕಾಸುಗೌಡ ಬಿರಾದಾರ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು ವಿಜಯಪುರ್, ಇವರು ಆಗಮಿಸಿದರು. ಇವರು ಉದ್ಘಾಟನೆ ಮಾಡಿ ಉದ್ಘಾಟಕರ ಭಾಷಣದಲ್ಲಿ ಅವರು ಎಲ್ಲಾ ರೈತರನ್ನ ಸಾವಯವ ಕೃಷಿ ಮಾಡಲು ಮತ್ತು ಜೊತೆಯಲ್ಲಿ ಸಿರಿಧಾನ್ಯಗಳ ಬೆಳೆಸಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅತಿ ಹೆಚ್ಚು ಆದಾಯವನ್ನು ಗಳಿಸಲು ಎಲ್ಲಾ ರೈತರನ್ನ ಪ್ರೇರಣೆ ಮಾಡಿದರು. ಜೊತೆಯಲ್ಲಿ 28 ಅವರು ಸಹ ಒಂದು ಸಿರಿಧಾನ್ಯಗಳ ಮೇಳವನ್ನು ಇಂಡಿಯಲ್ಲಿ ಆಚರಣೆ ಮಾಡಲಿದ್ದಾರೆ. ಈ ಒಂದು ವಿಷಯ ಕುರಿತು ಎಲ್ಲಾ ರೈತರು ಆ ಒಂದು ಮೇಳದಲ್ಲಿ ಭಾಗವಹಿಸಲು ಅವರು ಕೂಡ ಎಲ್ಲಾ ರೈತರನ್ನ ಒತ್ತಾಯಿಸಿ ಹೇಳಿದರು. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವ ನಮ್ಮ ಇಂಡಿ ತಾಲೂಕಿನಿಂದ ಡಾಕ್ಟರ್ SA ಇನಾಮದಾರ್, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಇಂಡಿ, ಇವರು ಕೂಡ ಆಗಮಿಸಿದರು. ಇವರು ಸಹ ರೈತ ಬಾಂಧವರಿಗೆ ಅವರ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಜೊತೆಯಲ್ಲಿ ಎಲ್ಲಾ ರೈತರನ್ನು ಈ ಒಂದು ಯೋಜನೆಗಳ ಪ್ರಯೋಜನ ತೆಗೆದುಕೊಂಡು ಆದಷ್ಟು ಅದರದ್ದು ಲಾಭವನ್ನು ಪಡೆಯಬೇಕೆಂದು ಅವರನ್ನ ತಿಳಿಸಿದರು. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀ ಆರ್.ಟಿ. ಹಿರೇಮಠ್, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಇಂಡಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವರು ಸಹ ತಮ್ಮ ಇಲಾಖೆಯಲ್ಲಿ ಎಸ್ಪೆಷಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳು, ಅದರಲ್ಲಿ ಸಿಗ್ತಕ್ಕಂಥ ಸಬ್ಸಿಡಿ ಆಯಿತು, ಎಲ್ಲದರ ಬಗ್ಗೆ ಮಾಹಿತಿ ನೀಡಿದರು. ಅವರು ಸಹ ಎಲ್ಲ ರೈತರನ್ನ ಈ ಒಂದು ಪ್ರಯೋಜನಗಳನ್ನು ಮಾಡಿಕೊಂಡು ಲಾಭವನ್ನು ಗಳಿಸಬೇಕೆಂದು ಎಲ್ಲ ರೈತರನ್ನ ತಿಳಿಸಿದರು. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಕುಮಾರಿ ರಾಣಿ ಬಜರಂಗಿ, ಮುಖ್ಯಸ್ಥರು ಧಾನ್ ಫೌಂಡೇಶನ್, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದರ ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷರ ಸ್ಥಾನವನ್ನು ವಹಿಸಿದ ನಮ್ಮ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಡಾಕ್ಟರ್ ಮಂಜು ಎಂಜೆ, ಇವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇವರು ತಮ್ಮ ಒಂದು ಭಾಷಣದಲ್ಲಿ ರೈತರನ್ನು ಸಾವಯವ ಕೃಷಿ ಮತ್ತು ಯಾವ ತರ ಸಾವಯವ ಕೃಷಿ ಮಾಡ್ಕೋಬೇಕು ಮತ್ತು ಸಾವಯವ ಕೃಷಿ ಮಾಡುವುದರಿಂದ ಏನೊಂದು ಒಂದು ಪ್ರಯೋಜನಗಳಾಗ್ತವೆ ಮತ್ತು ಅದ್ರ ಜೊತೆಯಲ್ಲಿ ಆಗ್ತಕ್ಕಂಥ ಈ ಸಮಸ್ಯೆಗಳು ಕೂಡ ಅದನ್ನ ಈ ವಿಚಾರದಲ್ಲಿ ಹೇಳಿದರು. ಜೊತೆಯಲ್ಲಿ ಸಿರಿಧಾನ್ಯಗಳನ್ನು ಅದರದ್ದು ಮಹತ್ವ, ಅದನ್ನ ಯಾವ ಥರ ಮೌಲ್ಯವರ್ಧನೆ ಮಾಡಬೇಕು, ಜೊತೆಯಲ್ಲಿ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಬ್ರ್ಯಾಂಡಿಂಗ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ವಿಷಯನ ರೈತರಿಗೆ ತಿಳಿಸಿದರು. ತದನಂತರ ಈ ಕಾರ್ಯಕ್ರಮದಲ್ಲಿ ಹಲವಾರು ಸ್ಟಾಲ್ಸ್ ಕೂಡ ಅರೇಂಜ್ ಮಾಡಲಾಗಿತ್ತು. ಈ ಸ್ಟಾಲ್ಸ್ಗಳಲ್ಲಿ ಸುಮಾರು 10-12 ಪ್ರಗತಿಪರ ರೈತರು ಕೂಡ ಮತ್ತು ಜೊತೆಯಲ್ಲಿ ಕೆಲವೊಂದು ಫರ್ಟಿಲೈಸರ್ಸ್ ಕಂಪನಿಗಳು ಕೂಡ ಪಾಲ್ಗೊಂಡಿದ್ದವು. ಮುಖ್ಯವಾಗಿ ಈ ಒಂದು ಸ್ಟಾಲ್ಸ್ಗಳಲ್ಲಿ ಸುಮಾರಷ್ಟು ಸ್ಟಾಲ್ಸ್ಗಳಲ್ಲಿ ಸಾವಯವ ಕೃಷಿ ಪದಾರ್ಥಗಳನ್ನು ಮತ್ತು ಜೊತೆಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮಾಡಿರತಕ್ಕಂಥ ಪದಾರ್ಥಗಳು ಈ ಒಂದು ಸ್ಟಾಲ್ಸ್ಗಳಲ್ಲಿ ಎಕ್ಸಿಬಿಷನ್ಗೋಸ್ಕರ ಇಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಪ್ರಗತಿಪರ ಮಹಿಳೆಯಾದ ಭಾರತಿ ಚೋರ್ಗೆಯವರು, ಅವರು ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ವಿವಿಧ ಪದಾರ್ಥಗಳನ್ನು ಈ ಒಂದು ಮೇಳದಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದರು. ಅದನ್ನು ನೋಡಿ ಬಹಳಷ್ಟು ರೈತರು ಸಂತುಷ್ಟಪಟ್ಟಿದ್ದರು. ಜೊತೆಯಲ್ಲಿ ಇದನ್ನು ಮಾಡುವ ವಿಧಾನಗಳ ಬಗ್ಗೆ ಕೂಡ ಮಾಹಿತಿ ಪಡೆದರು. ಜೊತೆಯಲ್ಲಿ ಈ ಒಂದು ವಿಷಯ ಬಗ್ಗೆ ಭಾರತಿ ಮೇಡಮ್ ಅವರು ಬಹಳಷ್ಟು ಮಾಹಿತಿ ನೀಡಿದರು. ಜೊತೆಯಲ್ಲಿ ಬಹಳಷ್ಟು ರೈತರು ಕೂಡ ಅದನ್ನ ಪ್ರೇರಣೆಯಾಗಿ ಮಾಡಲಿಕ್ಕೆ ವಿಚಾರನೂ ಕೂಡ ಮಾಡಿದ್ದಾರೆ. ಜೊತೆಯಲ್ಲಿ ಈ ಒಂದು ಸ್ಟಾಲ್ ಎಕ್ಸಿಬಿಷನ್ಸ್ ಅಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನದಲ್ಲಿ FPOs ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇಂದು ಕಿಸಾನ್ ಮೇಳದಲ್ಲಿ 2 FPOಗಳು ಪಾರ್ಟಿಸಿಪೇಟ್ ಮಾಡಿದ್ದು. ಒಂದು ಇಂಡಿಯಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸಿರಿಧಾನ್ಯ ಒಂದು FPOದು ಕೂಡ ಈ ಒಂದು ಸ್ಟಾಲ್ಸ್ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರು. ಜೊತೆಯಲ್ಲಿ ಒಂದು ಗುಡ್ಡೋಡಿ ರೈತರಾದ ಅವರು ಕೂಡ ಒಂದು ತೋಟಗಾರಿಕೆ ಒಂದು FPOs ಬಗ್ಗೆ ಅವರು ಕೂಡ ಒಂದು ಸ್ಟಾಲ್ ಎಕ್ಸಿಬಿಷನ್ ಈ ಒಂದು ಕಿಸಾನ್ ಮೇಳದಲ್ಲಿ ಮಾಡಿದ್ರು. ಜೊತೆಯಲ್ಲಿ ಹಲವಾರು ಫರ್ಟಿಲೈಸರ್ ಅಂಗಡಿದ ಆದ ಕೋರಮಂಡಲ್, ಬೇಯರ್ಸ್, ಇಫ್ಕೋ ಅವರು ಕೂಡ ಈ ಒಂದು ಸ್ಟಾಲ್ ಎಕ್ಸಿಬಿಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಲವಾರು ರೈತರನ್ನ ಯಾವ ಹೊಸದಾಗಿ ಬಂದಿರತಕ್ಕಂಥ ಒಂದು ಫರ್ಟಿಲೈಸರ್ಸ್ ಬಗ್ಗೆ ಮಾಹಿತಿನ ರೈತರಿಗೆ ನೀಡಿದ್ದರು. ನಂತರ ಈ ಕಾರ್ಯಕ್ರಮದಲ್ಲಿ ಹಲವಾರು ಉಪನ್ಯಾಸಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಯಿತು. ಅದರಲ್ಲಿ ಮುಖ್ಯವಾಗಿ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಮತ್ತು ಸಿರಿಧಾನ್ಯ ಮತ್ತು ಅವುಗಳ ಮೌಲ್ಯವರ್ಧನೆ ಬಗ್ಗೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಶ್ರೀ ಶೆಟ್ಟಪ್ಪ ನಾವಿ, ಪ್ರಗತಿಪರ ರೈತರು, ಇವರದ ಗ್ರಾಮ ಇಂಚಗಿರಿ, ಇವರು ಕಳೆದ 10-15 ವರ್ಷಗಳಿಂದ ಇವರು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವರು ಸಮಗ್ರ ಕೃಷಿಯಲ್ಲಿ ಒಂದು ಬಹಳಷ್ಟು ಪರಿಣಿತದಾಗಿದೆ. ಜೊತೆಯಲ್ಲಿ ಬಹಳಷ್ಟು ರೈತರಿಗೂ ಕೂಡ ಅವರು ಪ್ರೇರಣೆಯಾಗಿದ್ದಾರೆ. ಸೊ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ರ ಜೊತೆಯಲ್ಲಿ ಅವರು ಮಾಡಿರ್ತಕ್ಕಂಥ ಅಭಿಪ್ರಾಯ ಮತ್ತು ಅವರದೇ ಆದಂತಹ ಕೆಲವೊಂದು ಮಾಹಿತಿಗಳನ್ನು ರೈತರಿಗೆ ನೀಡಿದರು. ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಉಪನ್ಯಾಸಕರಾದ ಡಾಕ್ಟರ್ ಹೀನಾ MS, ವಿಜ್ಞಾನಿ ತೋಟಗಾರಿಕೆ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ, ಇವರು ಸಿರಿಧಾನ್ಯಗಳ ಬಗ್ಗೆ ಮತ್ತು ಅದರ ಮಹತ್ವ ಇತ್ತು, ಅದರ ಜೊತೆಯಲ್ಲಿ ಯಾವ ತರ ಅದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಅತಿ ಹೆಚ್ಚು ಆದಾಯವನ್ನು ಗಳಿಸುವುದರ ಬಗ್ಗೆ ಈ ವಿಷಯ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ SS ಅಂಜುಮ್, ವಿಜ್ಞಾನಿ ಸಸ್ಯರೋಗಶಾಸ್ತ್ರ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ, ಇವರು ಎಣ್ಣೆಕಾಳು ಬೆಳೆಗಳ ಬಗ್ಗೆ ಮಾಹಿತಿ ನೀಡಿದ್ರು, ಜೊತೆಯಲ್ಲಿ ಅದರಲ್ಲಿ ಬರ್ತಕ್ಕಂಥ ರೋಗಗಳು, ಅದರಲ್ಲಿ ಆ ರೋಗಗಳನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ರೈತರಿಗೆ ಮಾಹಿತಿ ನೀಡಿದರು. ಜೊತೆಯಲ್ಲಿ ಇನ್ನೊಬ್ರು ಡಾಕ್ಟರ್ ಸಂತೋಷ್ ಹಿಂದೆ, ಇವರು ಸಹ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಮಾಹಿತಿ ಆಯಿತು, ಕೆಲವೊಂದು ಅದರದ್ದು ಟ್ರೈನಿಂಗ್ಸ್ ಬಗ್ಗೆ, ಮತ್ತೆ ಜೊತೆಯಲ್ಲಿ ODOP ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಬಗ್ಗೆ ಅದನ್ನು ಕೂಡ ಚರ್ಚೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಿದರು. ತದನಂತರ ಈ ಕಾರ್ಯಕ್ರಮವನ್ನು ಡಾಕ್ಟರ್ SS ಅಂಜುಮ ಅವರು ವಂದನಾರ್ಪಣೆ ಮುಖಾಂತರ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 120-130 ಜನ ರೈತ ಬಾಂಧವರು, ರೈತ ಮಹಿಳೆಯರು ಭಾಗವಹಿಸಿ ಅತಿ ಹೆಚ್ಚು ಮಾಹಿತಿಯನ್ನು ಪಡೆದು ಈ ಕಾರ್ಯಕ್ರಮದಿಂದ ಬಹಳಷ್ಟು ಅವರಿಗೆ ಸಂಕ್ಷಿಪ್ತ ಕೂಡ ಮಾಹಿತಿ ನೀಡಿ ಅವರು ಸಂತೃಪ್ತಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ವಿಷಯನ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲಾ ರೈತ ಬಾಂಧವರಿಗೆ ಮತ್ತು ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಕೃಷಿ ಇಲಾಖೆಗವರು ಕೂಡ ನಮ್ಮನ್ನ ಸಹಯೋಗ ಮಾಡಿದರು, ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಎಲ್ಲರಿಗೆ ಧನ್ಯವಾದಗಳು, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಹಿಟ್ನಳ್ಳಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಇಂಡಿಯಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ, ರೈತ ಸಹಭಾಗಿತ್ವ ನಮ್ಮ ಆದ್ಯತೆ ಈ ವಿಷಯವಾಗಿ ದಿನಾಂಕ 25 ಏಪ್ರಿಲ್ 30 ಹಮ್ಮಿಕೊಳ್ಳಲಾದ ಸಮಾರಂಭದ ವರದಿ ಕೇಳಿದಿರಿ. ವರದಿ ಪ್ರಸ್ತುತಿ ನೀಡಿದವರು ಡಾ ಆರ್ ಬಿ ಬೆಳ್ಳಿ ಹಾಗೂ ಡಾ ಸಂತೋಷ್ ಶಿಂದೆಯವರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೆಲವು ಜನಪದ ಗೀತೆಯನ್ನ ಹಾಡಿದ್ದಾರೆ ಶ್ರೀಧರ ವಂದಾಲವರು. ಬೆಟ್ಟಿ ವ್ಯಾಸರ ಬ್ಯಾಡ ದೊಡಿಲಾಕ ಗಟ್ಟಿ ಮನಸಿಟ್ಟು ದುಡಿತ ಮಾಡಬೇಕ ಬಿಟ್ಟಿ ವ್ಯಾಸರ ವ್ಯಾಡ ದುಡಿಲ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಬಿಟ್ಟಿ ವ್ಯಾಸರ ಬ್ಯಾಡ ದುಡಿಲ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಹೊಟ್ಟೆ ತುಂಬ ತೈತೇನ ಸುಮ ಸುಮಕ ರಟ್ಟಿ ಮುರಿದಿದ್ದರ್ಯಾಂಗ ಮಾಡಬೇಕ ಹೊಟ್ಟೆ ತುಂಬ ತೈತೇನ ಸುಮ ಸುಮಕ ರಟ್ಟಿ ಮುರಿದಿದ್ದ ಬಿಟ್ಟಿ ವ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಕಾಯಕದಿಂದ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ ಕಾಯಕದಿಂದ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ ದುಡಿಮೇನೆ ದೇವರು ದುಡಿತಾನೆ ದೈವ ದುಡಿಮೇನೆ ದೇವರು ದುಡಿತಾನೆ ದೈವ ದುಡಿದಿದ್ರ ತೀಪೆಯ ನಾಯಂಗ ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ ಬಿಟ್ಟಿ ವ್ಯಾಸರ ಬ್ಯಾಡ ದುಡಿಲಾಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ ಗಟ್ಟಿ ಮನಸ್ಸಿ ದುಡಿತ ಮಾಡಬೇಕ We'll be right back.